ಇದು ಆಕಾಶವಾಣಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಈಗ ಕೇಳಿ ಸಿರಿಧಾನ್ಯಗಳ ಸ್ವಾವಲಂಬಿ ಕೃಷಿ ಕುರಿತು ಶ್ರೀ ಕಲ್ಲಪ್ಪ ಕಾಟ್ರಹಳ್ಳಿ ಅವರೊಂದಿಗಿನ ಸಂದರ್ಶನವನ್ನು. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದ ಸಾವಯವ ಕೃಷಿಕರಾದ ಕಾಟ್ರಳ್ಳಿ ಕಲ್ಲಪ್ಪ ಅವರಿದ್ದಾರೆ. ಕಾಟ್ರಳ್ಳಿ ಕಲ್ಲಪ್ಪ ಅವರು ಸಿರಿಧಾನ್ಯ ಕೃಷಿಯಲ್ಲಿ ಸಿದ್ಧಹಸ್ತರು. ಒಣ ಬೇಸಾಯದ ಭೂಮಿಯಲ್ಲಿ ಸಿರಿಧಾನ್ಯಗಳನ್ನು ಬೆಳೆದು ಸಾಕಷ್ಟು ಅನುಭವವನ್ನು ಪಡೆದುಕೊಂಡವರು ಕಲ್ಲಪ್ಪ ಅವರು. ಅವರ ಎಲ್ಲ ಅನುಭವಗಳನ್ನು ಇವತ್ತು ಅವರ ಮಾತುಗಳಲ್ಲೇ ಕೇಳೋಣ. ಕಲ್ಲಪ್ಪ ಅವರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಈ ಸಿರಿಧಾನ್ಯಗಳ ಕೃಷಿ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ? ಸುಮಾರು 10 ವರ್ಷದಿಂದ ನಾನು ಸಿರಿಧಾನ್ಯಗಳನ್ನ ಬೆಳಿಬೇಕು, ಅದಕ್ಕಿಂತ ಮುಂಚಿತವಾಗಿ ಸಾವಯವ ಕೃಷಿ ಅಂದರೆ ಸ್ವಾವಲಂಬಿ ಆಗ್ಬೇಕು ಅನ್ನೋದು ಒಂದು ಮುಖ್ಯ ಗುರಿಯಾಗಿತ್ತು. ಅಂದರೆ ನನಗೆ ಒಂದು ತೊಂದರೆ ಏನಾಯಿತು ಅಂದರೆ, ನಾನು ಮಾರ್ಕೆಟ್ನಲ್ಲಿ ಒಂದು ಚೀಲ ಯೂರಿಯಾ ಗೊಬ್ಬರಕ್ಕಾಗಿ ಸುಮಾರು 12 ತಾಸು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಕಾದಕ್ಕೆ ನನಗೊಂದು ಪನಿಷ್ಮೆಂಟ್ ಆಯಿತು. ಅವಾಗಿಲ್ಲಿಂದ ನನಗೊಂದು ಛಲ ಹುಟ್ಟಿತು, ಏನಾದರೂ ಮಾಡಿ ಸ್ವಾವಲಂಬಿ ಆಗ್ಬೇಕು. ಸ್ವಾವಲಂಬಿಯಿಂದ ನಮಗೆ ದೀರ್ಘವಾಗಿ ಆದಾಯ ಸಿಗ್ತತಿ, ಜೊತೆಗೆ ನಮಗೆ ನೆಮ್ಮದಿ ಸಿಗ್ತತಿ ಅನ್ನೋದು ಒಂದು ಕನ್ಫರ್ಮ್ ಅಂದರೆ ದೃಢ ನಿರ್ಧಾರ ಆಯಿತು ಸರ್. ಈ ನಿರ್ಧಾರ ತಗೊಂಡ್ಮೇಲೆ ಈ ಸಾವಯವ ಕೃಷಿಕನಾಗೋದ್ರತ್ತ ಅಥವಾ ಸ್ವಾವಲಂಬಿ ಸಾವಯವ ಕೃಷಿಕನಾಗೋದ್ರತ್ತ ನಿಮ್ಮ ಪ್ರಯತ್ನ ಏನೇನು ಮಾಡಿದ್ರಿ ಸರ್? ನಾನು ಪ್ರಥಮವಾಗಿ ದೇಶೀಯ ತಳಿಗಳು 100 ವೈವಿಧ್ಯತೆಯ ಬೀಜಗಳು ನನ್ನಲ್ಲಿ ಸಂಗ್ರಹ ಆದವು. ಜೊತೆಗೆ ನಮ್ಮ ಹೊಲದಲ್ಲಿ ಕೂಡ ನಾನು ಪ್ರತಿದಿನವೂ ಬಿತ್ತಿ ನಾಟಿ ಮಾಡಿ ಅದನ್ನು ಆಹಾರವಾಗಿ ಉಪಯೋಗ ಮಾಡ್ತಾ ಇದ್ದೀನಿ. ಆಮೇಲೆ ಅದ್ರ ಜೊತೆಗೆ ಗೊಬ್ಬರ ಕೂಡ ನಾನು ಸ್ವತಃ ಮಾಡ್ತೇನೆ. ಗೊಬ್ಬರ ಅಂದರೆ ಕಾಂಪೋಸ್ಟ್ ಗೊಬ್ಬರ ಮಾಡ್ತಾ ಇದ್ದೀನಿ, ಜೈವಿಕ ಗೊಬ್ಬರ ಮಾಡ್ತಾ ಇದ್ದೀನಿ. ಆಮೇಲೆ ಔಷಧಿ ಸಸ್ಯಗಳನ್ನ ಬೆಳೆಸ್ಕೊಂಡು ಕೀಟಗಳನ್ನು ಓಡಿಸುವಂಥ ಒಂದು ಔಷಧಿಯನ್ನು ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಕೆಲವು ಬೆಳೆಗಳಿಗೆ ಲಘು ಪೌಷ್ಟಿಕಾಂಶ ಸಿಗೋಂಥ ಒಂದು ಔಷಧಿ, ಅದು ಕೂಡ ಒಂದು ಬೆಳೆವರ್ಧಕ ಔಷಧಿ ಕೂಡ ತಯಾರು ಮಾಡ್ತಾ ಇದ್ದೀನಿ. ಆಮೇಲೆ ಮೌಲ್ಯವರ್ಧನೆ ಕೂಡ ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಜೊತೆಗೆ ಮಾರ್ಕೆಟ್ ಕೂಡ ನಾನು ಮಾಡ್ತಾ ಇದ್ದೀನಿ. ಈಗ ರೀತಿ ಮಾಡೋದ್ರಿಂದ ನಾನು ಸುಖ ಶಾಂತಿ ನೆಮ್ಮದಿಯಿಂದ ತೃಪ್ತಿಯಿಂದ ಆರೋಗ್ಯವಾಗಿ ನಾನು ಹೆಚ್ಚಿನ ಕಾಲದವರೆಗೂ ನಾನು ಬದುಕಿರೋಕ್ಕೆ ನಾನು ಸಾಧ್ಯತೆ ಐತೆ ಅಂತ ನಾನು ಭಾಳ ಧೈರ್ಯವಾಗಿ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಲ್ಲಪ್ಪ ಅವರ, ಈ ಎಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಒಂದೇ ದಿವಸದಲ್ಲಿ ಅಥವಾ ಎರಡೇ ದಿವಸದಲ್ಲಿ ಯಾರಿಗೂ ಸಾಧ್ಯ ಆಗೋದಿಲ್ಲ. ಇದೊಂದು ನಿರಂತರ ಪರಿಶ್ರಮದಿಂದ ನೀವು ಮಾಡಿದಂಥ ಸಾಧನೆ. ಈ ಎಲ್ಲ ಅನುಭವಗಳನ್ನು ಹೇಳಿಕ್ ಸಾಧ್ಯ ಇದೆಯಾ ಸರ್? ಇದು ನೀವು ಹೇಳಿದ್ದು ನೂರಕ್ಕೂ ನೂರು ಸತ್ಯ ಸರ್. ಇದು ಒಂದೇ ಸಲನೆ ಒಂದೇ ದಿನ ಬೇಡ, ವರ್ಷದಲ್ಲೇ ಮಾಡ್ತಕ್ಕಂಥ ಕೆಲಸ ಅಲ್ಲ. ಇದು ಸುಮಾರು 8 ವರ್ಷದಿಂದ ನಿರಂತರವಾಗಿ ದಿನೇ ದಿನೇ. ಈಗ ಸಪೋಸ್ ಒಂದೇ ಉದಾಹರಣೆ ಹೇಳ್ಬೇಕಾದ್ರೆ, ಪಾರ್ಲಿಮೆಂಟ್ ನಾವು ಹತ್ತಬೇಕಾದ್ರೆ ಏಕಕಾಲಕ್ಕೆ ನಾವು ಪಾರ್ಲಿಮೆಂಟಿಗೆ ಹೋಗಿ ನಿಂತ್ಕೊಳಕ್ಕಾಗೋದಿಲ್ಲ. ನಾವು ಒಂದೊಂದೇ ಮೆಟ್ಲು ಹತ್ತಿಕೊಂತ ಹೋಗಿ ನಾವು ಪಾರ್ಲಿಮೆಂಟಿಗೆ ನಿಂತ್ಕೋಬೋದು. ಅದೇ ರೀತಿಯೇ ನಾನು ಏನು ಹೇಳ್ತೇನೆ ಅಂದ್ರೆ, ಇವನ್ನೆಲ್ಲ ಸಾಧನೆ ಮಾಡೋಕ್ಕೂ ಒಂದೇ ಸಲಕ್ಕ ಮಾಡಿದ್ರೆ ಭಾಳ ಕಷ್ಟ, ಮಾಡೋಕ್ಕೂ ಆಗೋದಿಲ್ಲ. ಇದನ್ನ ಸ್ಟೆಪ್ ಬೈ ಸ್ಟೆಪ್ ಒಂದಾದ್ಮೇಲೆ ಒಂದು ಮಾಡ್ಕೊಂತ ಹೋಗೋದ್ರಿಂದ ನಾವು ಅಭಿವೃದ್ಧಿ ಆಗೋಕ್ಕೆ ಸಾಧ್ಯತೆ ಇದೆ ಸರ್. ಇವಾಗ ಸಿರಿಧಾನ್ಯಗಳನ್ನೇ ಬೆಳಿಬೇಕು ಅಂತ ನಿರ್ಧಾರ ಯಾಕೆ ತಗೊಂಡ್ರಿ? ಅಥವಾ ಇಲ್ಲಿಯ ಹವಾಮಾನ ಅಥವಾ ಇಲ್ಲಿಯ ಪರಿಸರ, ನಿಮ್ಮ ಭೂಮಿ ಅಂದರೆ ಬೆತ್ತಲು ಭೂಮಿನೇ ಇದಕ್ಕೆ ಹೆಚ್ಚು ಕಾರಣ ಆಯ್ತಾ ಹೇಗೆ? ಸರ್, ಇಲ್ಲಿ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಹೂವಿನಹಡಿಯಲ್ಲಿ ತಾಲೂಕು ಹೇಳ್ಬೇಕಾದ್ರೆ, ಇಲ್ಲಿ ಮಳೆ ಭಾಳ ಕಡಿಮೆ. ಈ ಮಳೆ ಕಡಿಮೆ ಇರೋದ್ರಿಂದ ನಮಗೆ ಬೆಳೆ ಅಲ್ಪಾವಧಿಯಲ್ಲಿ ಅಂದ್ರೆ ಅಲ್ಪಾವಧಿ ಜೊತೆಗೆ ಬರ ನೀರೋದು, ಅಲ್ಪ ಸ್ವಲ್ಪ ಮಳೆಯಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನ ನಾವು ಆಯ್ಕೆ ಮಾಡೋದು ಭಾಳ ಮುಖ್ಯ. ಅದ್ರ ಜೊತೆಗೆ ಮಿಶ್ರ ಬೆಳೆಯಾಗಿ ಬೆಳಿಬೇಕು. ಬರೇ ಒಂದೇ ಕ್ರಾಪ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ನಮಗೆ 3 ತಿಂಗಳು ಬೆಳೆ ಬರ್ತದೆ, ಆಗಿವತ್ತು 3 ತಿಂಗಳು ಆದಮೇಲೆ ಏನು ನಮಗೆ ಆದಾಯ ಇಲ್ಲ. ಆ ರೀತಿ ಆಗೋದ್ರಿಂದ ಏನಾಗ್ತದೆ ಅಂದ್ರೆ, ನಾವು ಆರ್ಥಿಕವಾಗಿ ಹಿಂದುಳಿಯೋಕ್ಕೆ ಸಾಧ್ಯತೆ ಆಗ್ತದೆ. ನಮಗೆ ಉದ್ಯೋಗನೂ ಇಲ್ಲದಂಗಂತ ನಾವು ಕಷ್ಟಪಡ್ಬೇಕಾಗ್ತದೆ. ಅದ್ರ ಜೊತೆಗೆ ನಾವು ಮೌಲ್ಯವರ್ಧನೆ ಮಾಡಿ, ಉದಾಹರಣೆಗೆ ಅಕ್ಕಿ ಮಾಡ್ತೀವಿ, ಅಕ್ಕಿಯಿಂದ ನುಚ್ಚು ಮಾಡ್ತೀವಿ, ನುಚ್ಚಿಂದ ಹಿಟ್ಟು ಮಾಡ್ತೀವಿ, ಹಿಟ್ಟಿನಿಂದ ಮತ್ತೆ ರೆಡಿಮೇಡ್ ಫುಡ್ ಡ್ರೈ ಫುಡ್ ಕೂಡ ಮಾಡಿ ನಾವು ಮಾರ್ಕೆಟಿಗೆ ಕಳಿಸ್ತೀವಿ. ಅಂದ್ರೆ ಹಪ್ಪಳ, ಸೊಂಡಿಗೆ, ಆಮೇಲೆ ಉಪ್ಪಿನಕಾಯಿ ಆಯಾ ಸೀಸನ್ಗೆ ಅನುಗುಣವಾಗಿ ಹಣ್ಣುಗಳನ್ನು ಆಯ್ಕೆ ಮಾಡಿಕೊಂಡು ಅದ್ರ ಚಟ್ನಿ ಉಪ್ಪಿನಕಾಯಿ ಮಾರಾಟ ಮಾಡಿ ನಾವು ಆದಾಯನ ಹೆಚ್ಚಿಸ್ತಾ ಇದ್ದೀವಿ ಸರ್. ಈ ಮೌಲ್ಯವರ್ಧನೆ ಮಾಡಬೇಕು ಅಂತೇಳಿ ನೀವು ಏನು ನಿರ್ಧಾರ ತಗೊಂಡ್ರಿ? ಇದಕ್ಕೆ ಏನಾದರೂ ತರಬೇತಿ ಏನಾದರೂ ಪಡ್ಕೊಂಡ್ರು ಹಂಗೆ ಸರ್? ತರಬೇತಿಗಿಂತ ನಮ್ಮ ಒಂದಲ್ಲಿ ಒಂದು ಜ್ಞಾನ ಉದಯ ಆಯ್ತು ಸರ್. ನಮ್ಮಲ್ಲಿ ಉತ್ತಂಗಿ ಗ್ರಾಮದಲ್ಲಿ ವಾಟರ್ ಶೆಡ್ ಅಂತಂದು ಒಂದು ಸ್ನೇಹ ಸಂಸ್ಥೆಯರು ಒಂದು ಯೋಜನೆಯನ್ನು ಹಾಕ್ಯಂದಿದ್ರು. ಅವರಲ್ಲಿ ಒಂದು ಜ್ಞಾನವನ್ನು ಹೇಳಿದರು, ಈ ರೀತಿ ಮಾಡೋದ್ರಿಂದ ನಮಗೆ ಲಾಭದಾಯಕ ಹೆಚ್ಚು ಆಗ್ತೈತಿ ಅಂತ. ಆ ಒಂದು ಆಧಾರದ ಮೇಲೆ ನಾನು ಮಾಡ್ತಾ ಹೋಗಿ ಈಗ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಮಾರ್ಕೆಟ್ಗಳನ್ನು ನಾನು ಕಳಿಸ್ತಾ ಇದ್ದೀನಿ ಸರ್. ಮಾರುಕಟ್ಟೆ ಹೇಗೆ ಸರ್? ಮಾರುಕಟ್ಟೆ ಅನ್ನೋದಕ್ಕಂತೂ ನಮಗೆ ವಿಶ್ವಾಸ ಇರತಕ್ಕಂಥ ಒಂದು ಮಾರುಕಟ್ಟೆ ಅಂದರೆ ನಮ್ಮ ಒಂದು ಸಂಘದಲ್ಲಿ ಸುಮಾರು 8-10 ಮಂದಿ ಒಂದು ಗ್ರೂಪ್ ಮಾಡ್ಕೊಂಡು ಅಲ್ಲಿ ಒಂದು ಅಂಗಡಿ ಓಪನ್ ಮಾಡಿ ಆ ಅಂಗಡಿಯಲ್ಲಿ ನಾವು ಕೊಡ್ತೀವಿ. ಅವ್ರ ಅಂಗಡಿ ಮಾರಾಟ ಆದಮೇಲೆ ನಮಗೆ ದುಡ್ಡನ್ನು ವಾಪಸ್ ಕೊಡ್ತಾ ಇದ್ದಾರೆ ಸರ್. ಈ ಅಂಗಡಿ ಎಲ್ಲೆಲ್ಲಿ ಮಾಡಿದ್ದೀರಿ ಸರ್? ನಾವೀಗ ಹುಬ್ಬಳ್ಳಿಯಲ್ಲಿ ಐತಿ ಸರ್, ಬೆಂಗಳೂರಲ್ಲಿ ಐತಿ, ಮೈಸೂರಲ್ಲಿ ಐತಿ, ಈ ರಾಜ್ಯದ ಕೆಲವು ಪ್ರದೇಶದಲ್ಲಿ ಐತಿ. ಆದ್ರೆ ನಾವು ಒಮ್ಮಟಿಗೆ ಎಲ್ಲನೂ ಮೌಲ್ಯವರ್ಧನೆ ಮಾಡೋಕ್ಕಾಗೋದಿಲ್ಲ ಸರ್. ಮಾಡಿದ್ರು ಕೂಡ ಅದರ ಒಂದು ಕ್ವಾಂಟಿಟಿ ಗುಣಮಟ್ಟ ಕಡಿಮೆ ಆಗ್ತೈತಿ. ಅದನ್ನು ನಾವು ಆರ್ಡ್ರು ಅಂದರೆ ಇವತ್ತು ಗದಗಿನಲ್ಲಿ ಆಯ್ತು, ಹುಬ್ಬಳ್ಳಿಯಲ್ಲಿ ಏನಾದರೂ ಸ್ವಲ್ಪ ಇಷ್ಟು ಇದಕ್ಕೆ ನನಗೆ ಬೇಕಂದಾಗ ಅವ್ರಿಗೆ ರೆಡಿ ಮಾಡಿಕೊಡ್ತೀವಿ. ಅದೇ ರೀತಿಯೇ ಬೆಂಗಳೂರವ್ರು ಏನೋ ಇನ್ನೊಂದು ವಾರದಲ್ಲಿ ನನಗೆ ಸ್ಟಾಕ್ ಕಳಿಸಪ್ಪ ಅಂದ್ರೆ ಅವ್ರು ಯಾವಾಗ ಆರ್ಡ್ರ್ ಕೊಡ್ತಾರೆ ಅವಾಗ ಅದನ್ನು ಮೌಲ್ಯವರ್ಧನೆ ಮಾಡಿ ನಾವು ಕಳಿಸ್ಕೊಡೋ ಒಂದು ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಸರ್. ಅಂದರೆ ಮುಂಚಿತವಾಗಿಯೇ ಆರ್ಡರ್ಗಳನ್ನು ತಗೊಳ್ತೀರಿ, ಆರ್ಡರ್ ಸಿಕ್ಕ ಆರ್ಡರ್ಗೆ ತಕ್ಕದಾಗಿ ನೀವು ಸಿದ್ಧತೆ ಮಾಡ್ಕೊಳ್ತಾ ಹೋಗ್ತೀರಿ? ಹೌದು ಹೌದು ಸರ್. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ಮೌಲ್ಯವರ್ಧನೆ ಅಂದ್ರೆ ಅದರ ಕ್ವಾಂಟಿಟಿ ಗುಣಮಟ್ಟ ಹೆಚ್ಚಾಗ್ತದೆ, ಅದರ ಒಂದು ರುಚಿ ಚೆನ್ನಾಗಿರ್ತದೆ. ನಾವು ಯಾವಾಗ ನಮಗೆ ಬೇಕಾದಾಗ ಮಾಡಿಟ್ರೆ ಅದರ ಶುಚಿನೂ ಹೋಗ್ತದೆ, ರುಚಿನೂ ಹೋಗ್ತದೆ, ಆಮೇಲೆ ಅದರಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶಗಳು, ಜೀವಾಣುಗಳು ಎಲ್ಲವೂ ಸ್ವಲ್ಪ ನಶಿಸ್ತಾ ಹೋಗ್ತದೆ. ಇವಾಗ ನೀವೇ ಹೇಳಿದ್ರಿ, ಈ ಹೂವಿನಹಡಗಲಿ ತಾಲೂಕಿನಲ್ಲಿ ಮಳೆ ಪ್ರಮಾಣ ಕಡಿಮೆ, ಆ ಕಾರಣದಿಂದ ಒಣ ಬೇಸಾಯ ಪದ್ಧತಿನೇ ಹೆಚ್ಚು ಹೆಚ್ಚು ರೈತರು ಇಲ್ಲಿ ಅವಲಂಬಿತರಾಗ್ಯಾರ ಅಂತ ಹೇಳಿ. ಇವಾಗ ನೀವು ಕೂಡ ಅದೇ ರೀತಿಯಾಗಿ ಯಾವುದೇ ನೀರಾವರಿಯ ಸೌಲಭ್ಯ ಇಲ್ಲದೆ ಕೃಷಿ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ, ಆ ಕಾರಣದಿಂದಲೇ ಸಿರಿಧಾನ್ಯಗಳನ್ನು ಹೆಚ್ಚು ಹೆಚ್ಚು ನೀವು ಬೆಳೀತಾ ಇದ್ದೀರಿ. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಔಷಧೀಯ ಸಸ್ಯಗಳನ್ನು ಕೂಡ ನೀವು ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ, ಆ ಅನುಭವ ಹೇಗೆ ಸರ್? ನಾನು ಈಗ ಸಿರಿಧಾನ್ಯ ಎಲ್ಲದಕ್ಕಿಂತೂ ಅಶ್ವಗಂಧ ನಾನು ಈಗ 1 ವರ್ಷ ಆಯ್ತು ನಾನು ಮಾಡಕ್ಕಚ್ಚಿ. ಆ ವರ್ಷದ ಅನುಭವ ನಾನು ಏನು ಹೇಳ್ತೇನೆ ಅಂದ್ರೆ, ಅದು 4.5 ತಿಂಗಳ ಬೆಳೆ ಕಟಾವಿಗೆ ಬರ್ತದೆ. ಅದು 4.5 ತಿಂಗಳಲ್ಲಿ ಈಗ ಆಗಸ್ಟ್ ತಿಂಗಳಲ್ಲಿ ಅಂದರೆ ತಿಂಗಳಲ್ಲೇ ಬಿತ್ತನೆ ಮಾಡೋಕೆ, ಒಂದೇ ಕ್ರಾಪ್ ಮಾಡಬಾರ್ದು, ಮಿಶ್ರ ಬೆಳೆಯಾಗಿ ಅದನ್ನು ಕೂಡ ಬೆಳೆಯೋದ್ರಿಂದ ನಾವು ಆದಾಯನೂ ಹೆಚ್ಚಿಸ್ಬೋದು, ಜೊತೆಗೆ ಭೂಮಿ ಆರೋಗ್ಯನೂ ಸುಧಾರಿಸ್ಕೋಬೋದು, ಆಮೇಲೆ ಜೊತೆಗೆ ಪರಿಸರನ ಆರೋಗ್ಯನೂ ಸುಧಾರಿಸ್ಬೋದು. ಇದರಿಂದ ಏನಾಗ್ತದಂದ್ರೆ, ಪರಿಸರ, ಭೂಮಿಯ ಆರೋಗ್ಯ, ನಮ್ಮ ಆಹಾರ ಅತ್ಯುತ್ತಮವಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಜೊತೆಗೆ ಇದು ಔಷಧಿ ಸಸ್ಯ, ಆ ಔಷಧಿ ಸಸ್ಯೆಯಲ್ಲಿ ಬರ ನಿರೋಧ ಶಕ್ತಿ, ಅಲ್ಪ ಸ್ವಲ್ಪ ಮಳೆ ಆದ್ರೆ ಸಾಕು, ಅದು ಸುಮಾರು ಒಂದು ಎಕ್ರೆಗೆ 2 ಕ್ವಿಂಟಲ್ನಿಂದ 3 ಕ್ವಿಂಟಲ್ ಇಳುವರಿ ಪಡಿತೀವಿ. ಅದರ ಬೆಲೆ ಮಾರ್ಕೆಟ್ನಲ್ಲಿ ಏನಾಗ್ತದೆ ಒಂದು ಕ್ವಿಂಟಲ್ಗೆ ಅಂದ್ರೆ 15,000 ಹಿಡಿದು 20,000 ರೇಟ್ ನಿಗದಿ ಆಗ್ತದೆ. ಅದು ಫಿಕ್ಸ್ ರೇಟ್, ಯಾವುದೂ ಕಾರಣಕ್ಕೂ ಏರು ಪೇರು ಆಗೋದಿಲ್ಲ. ಆಮೇಲೆ ದಲ್ದಲ್ರು ಕಾಟ ಇಲ್ಲ, ಯಾವುದೇ ತೊಂದರೆಯೂ ಇಲ್ಲ. ನಮಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಅಂದ್ರೆ ಈ ಔಷಧಿ ಸಸ್ಯೆಯಲ್ಲಿ ಇದು ಒಂದು ಕೂಡ ಭಾಳ ಪ್ರಮುಖವಾದ ಬೆಳೆ. ಈ ಒಂದು ವರ್ಷ ಅನುಭವ ತಮಗೆ ಈ ಅಶ್ವಗಂಧದ ಸಸ್ಯದಿಂದ ತಮಗೆ ದಕ್ಕಿದೆ. ಇದಕ್ಕೆ ಬೇಡಿಕೆ ಯಾವ ರೀತಿ ಇದೆ ಮತ್ತು ಅದನ್ನು ಹಾರ್ವೆಸ್ಟಿಂಗ್ ನಂತರ ಏನಾದರೂ ನೀವು ಮೇಂಟೈನ್ ಮಾಡಬೇಕಾಗತ್ತಾ ಹೇಗೆ ಸರ್? ಹಾರ್ವೆಸ್ಟ್ ಅದನ್ನು ಕಟ್ ಮಾಡಿ ಬೇರ್ ಮಾತ್ರ ಖರೀದಿ ಮಾಡ್ತಾರೆ ಸರ್, ಅದರ ಸೊಪ್ಪನ್ನು ಕೂಡ ಖರೀದಿ ಮಾಡ್ತಾರಂತ ನಾನು ಇತ್ತೀಚೆಗೆ ಅಲ್ಲಿ ಇಲ್ಲಿ ಕೇಳಿದ್ದೀನಿ ಸರ್. ಅದರಲ್ಲಿ ಇರ್ತಕ್ಕಂಥ ಬೀಜಗಳನ್ನ ಯಾರಾದರೂ ಬಿತ್ತನೆ ಮಾಡೋರು ಉಪಯೋಗ ಮಾಡ್ಬೋದು ಸರ್. ಆಮೇಲೆ ನಾವೇ ನಮಗೆ ಬೇಕಾದಾಗ ನಾವೇ ಬಿತ್ತನೆ ಮಾಡೋಕ್ಕೆ ಅದು ಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ನಮಗೇನಾಗ್ತದಂದ್ರೆ ಎಲ್ಲದರಲ್ಲಿ ಆದಾಯ ಹೆಚ್ಚಾಗ್ತದೆ, ನಾವು ಆರ್ಥಿಕದಲ್ಲಿ ಪ್ರಬಲ ಆಗೋಕ್ಕೆ ಸಾಧ್ಯತೆ ಐತೆ ಸರ್. ಇವಾಗ ಈ ಸಿರಿಧಾನ್ಯಗಳ ಕೃಷಿ ನಿಮ್ಮಿಂದ ಶುರು ಆಯಿತು ಅಥವಾ ನಿಮ್ಮ ಮನೆಯಲ್ಲಿ ತಲೆತಲಾಂತರದಿಂದ ಸಿರಿಧಾನ್ಯಗಳನ್ನು ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ರೋ ಹಾಗೆ ಆ ಅನುಭವ ಹೇಗೆ ಸರ್? ಹಿಂದೆ ನಮ್ಮ ತಾತ ಮುತ್ತಾಜರು ಕೂಡ ಈ ಸಿರಿಧಾನ್ಯಗಳನ್ನ ಬೆಳೀತಿದ್ರು, ಆದರೆ ಕೆಲವೊಂದು ಮಾತ್ರ ಬೆಳೀತಿದ್ರು ಸಿರಿಧಾನ್ಯ. ಅದು ಒಂದಂದ್ರೆ ನವಣಿ ಒಂದೇ ಬೆಳೀತಿದ್ರು, ಇನ್ನುಳ್ಕಿ ಸಾವಿ ಊದ್ಲು ಬರಗು ಕೊರಲು ಆರ್ಕ ಇವನ್ನೇನು ಬೆಳೀತಿದ್ದಲ್ಲ. ನಾವು ಇತ್ತೀಚೆಗೆ ನನ್ನೊಂದು ಜ್ಞಾನೋದಾನ ಜಾಸ್ತಿ ಆದಮೇಲೆ ಅಲ್ಲಿ ಇಲ್ಲಿ ನಾವು ಕೃಷಿ ಮೇಳ ಅಲ್ಲಿ ಪ್ರವಾಸ ಅದನ್ನೆಲ್ಲ ನೋಡಿ ನಾವು ಯಾಕೆ ಬೆಳೀಬಾರ್ದು, ಇವರೆಲ್ಲವೂ ವೈವಿಧ್ಯತೆ ಬೆಳೆಗಳು ಒಂದಲ್ಲಾದ್ರೂ ಒಂದು ಇರ್ತತಿ, ಒಂದರ ಆಹಾರದಲ್ಲಿ ಒಂದೊಂದು ಪೌಷ್ಟಿಕಾಂಶಗಳು ಇರ್ತವೆ, ಆರೋಗ್ಯ ದೃಷ್ಟಿಯಿಂದ ಔಷಧಿ ಗುಣ ಇರ್ತವೆ, ಅವನ್ನೆಲ್ಲ ಪ್ರತಿಯೊಂದು ದವಸ ಧಾನ್ಯಗಳನ್ನ ನಾವು ಆಹಾರವಾಗಿ ಯಾಕೆ ತಗೋಬೋದು, ನಾವು ಆರೋಗ್ಯದಲ್ಲಿ ಬಲಿಷ್ಠರಾಗಬೇಕು, ಜೊತೆಗೆ ಆಯುಷ್ಯ ಕೂಡ ಜಾಸ್ತಿ ಆಗಬೇಕು. ನಾವು ಯಾವುದೇ ಆಹಾರ ಊಟ ಮಾಡಿ ಹಸುವನ್ನು ಹಿಂಗಿಸುವುದು ಮಾತ್ರ ಅಲ್ಲ, ನಮಗೆ ಬರ್ತಕ್ಕಂಥ ಕಾಯಿಲೆಗಳನ್ನು ನಿಯಂತ್ರಣ ಮಾಡತಕ್ಕಂಥ ಔಷಧಿ ಆಹಾರವನ್ನು ಊಟ ಮಾಡಬೇಕು ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮ ಹಿರಿಯರು ಹೆಚ್ಚಾಗಿ ನವಣೆ ಬೆಳೀತಾ ಇದ್ದರು, ಆದರೆ ನೀವು ಮತ್ತೆ ಬೇರೆ ಬೇರೆ ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ಶುರು ಮಾಡಿದ್ರಿ ಮತ್ತು ಆ ಬೆಳೀಲಿಕ್ಕೆ ಕಾರಣ ಏನು ಅಂತ ಕೂಡ ಹೇಳಿದ್ರಿ. ಇದರ ಜೊತೆಗೆ ಕಲ್ಲಪ್ಪ ಅವರೇ, ಈ ಬೇರೆ ಬೇರೆ ಸಿರಿಧಾನ್ಯಗಳನ್ನು ಬೆಳೆದಿರುವ ಅನುಭವ ಹೊಂದಿರೋ ತಾವುಗಳು ಈ ಬೇರೆ ಬೇರೆ ಸಿರಿಧಾನ್ಯಗಳ ಬೆಳವಣಿಗೆ ಅವುಗಳ ನಿರ್ವಹಣೆ ಈ ಎಲ್ಲದ್ರ ಬಗ್ಗೆ ನಮ್ಮ ಇತರ ರೈತ ಮಿತ್ರರಿಗೂ ಅನುಕೂಲ ಆಗೋ ಥರ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ, ಖಂಡಿತ ಹೇಳ್ತೇನೆ ಸರ್. ಸರ್, ಸಿರಿಧಾನ್ಯಗಳನ್ನ 3 ಕಾಲದಲ್ಲಿ ಬೆಳೆಯಬಹುದು, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ. ನಮಗೆ ಆಹಾರಕ್ಕಾಗಿ ಅಂದ್ರೆ ನಮಗೆ ಅತ್ಯುತ್ತಮವಾಗಿ ಪೌಷ್ಟಿಕ, ಆಮೇಲೆ ಕ್ವಾಂಟಿಟಿ ಗುಣಮಟ್ಟ ಮತ್ತು ಅದರ ಕ್ವಾಲಿಟಿ 3 ಸರಿಯಾಗಿ ಇರ್ಬೇಕಂದ್ರೆ ಚಳಿಗಾಲದಲ್ಲಿ ಬೆಳೆಯೋದು ಭಾಳ ಸೂಕ್ತ. ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರೆ ನಮಗೆ ಎಲ್ಲಾದರೂ ಚೆನ್ನಾಗಿರ್ತದೆ. ಯಾಕಂದ್ರೆ ಮುಂಗಾರಿಯಲ್ಲಿ ಏನಾದರೂ ಬಿತ್ತನೆ ಮಾಡಿದ್ರೆ ಈ ಸಿರಿಧಾನ್ಯಗಳನ್ನ 3 ತಿಂಗಳಿಗೆ ಕಟಾವಿಗೆ ಬಂದುಬಿಡ್ತಾವೆ. 3 ತಿಂಗಳಿಗೆ ಕಟಾವಿಗೆ ಬಂದಾಗ ಅವಾಗೆಲ್ಲ ಸೈಕ್ಲೋನ್ ಜಾಸ್ತಿ ಆಗ್ತದೆ, ಅದೆಲ್ಲ ಪೈರಿನ ಬೆಳೆದಿರ್ತಕ್ಕಂಥದ್ದು ಸಿರಿಧಾನ್ಯಗಳು ತೆನೆ ಆದಮೇಲೆ ನೆಲಕ್ಕೆ ಬಿದ್ದು ಬಿಡ್ತದೆ. ಬಿದ್ದ ಮೇಲೆ ಮಳೆ ಏನಾದರೂ ಆಯ್ತು ಅಂದರೆ ಅದೆಲ್ಲ ಡ್ಯಾಮೇಜ್ ವೇಸ್ಟ್ ಆಗಿಬಿಡ್ತದೆ. ಅದನ್ನು ನಾವು ತಪ್ಪಿಸೋಕ್ಕಾಗಿ ಏನು ಮಾಡ್ತೀವಿ ಪ್ಲಾನ್ ಅಂದರೆ, ನನ್ನ ದೃಷ್ಟಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಹಾಕಿದರೆ ಸಾವಿ, ಊದ್ಲು, ಬರಗು, ಆರ್ಕ, ನವಣಿ ಮಾತ್ರ ಅದಕ್ಕಿಂತ ಪ್ರಿಫೋರ್ ಅಂದರೆ ಜೂನ್ ತಿಂಗಳಲ್ಲಿ ಹಾಕೋದು ಸೂಕ್ತ. ಯಾಕಂದರೆ ಇವು 4 ತಿಂಗಳ ಬೆಳೆ, ನವಣಿ, ಸಾವೆ, ಊದ್ಲು ಇವು 75 ದಿವಸಕ್ಕೆ ಬೆಳೆ ಕಟಾವಿಗೆ ಬರ್ತಾರೆ. ಆದರೆ ದೃಷ್ಟಿ ಇಟ್ಕೊಂಡು ನಾವು ಆಗಸ್ಟ್ ತಿಂಗಳಲ್ಲಿ ಮೊದಲೇ ವಾರ ಇಲ್ಲ 2ನೇ ವಾರದಲ್ಲಿ ಬಿತ್ತಿದ್ರೆ ಭಾಳ ಸೂಕ್ತ. ಇದ್ರ ಜೊತೆಗೆ ಈ ಸಿರಿಧಾನ್ಯಗಳಿಗೆ ಶುರುವಾತಿಗೆ 1 ಅಥವಾ 2 ಮಳೆ ಆದರೂ ಸಾಕು, ಬೆಳೆದು ಬಿಡ್ತವೆ ಅಂತ ಹೇಳ್ತಾರೆ, ಆ ಅನುಭವ ಹೇಗೆ ಸರ್? ಇದು ನೀವು ಹೇಳೋದು 100ಕ್ಕೆ 100 ಸತ್ಯ ಸರ್. ಇದು ಮೊದಲೇ ಬರ ನಿರೋಧಕ ಇರತಕ್ಕಂಥ ತಳಿ ಸರ್. ಇದು ಏನಾಗ್ತದೆ ಅಂದ್ರೆ ಸ್ವಲ್ಪ ಹುಟ್ಟಿದ ಮೇಲೆ 1-2 ಸ್ವಲ್ಪ ಮಳೆ ಆದ್ರೆ ಸಾಕು, ತನ್ನ ಮಾಡಿರ್ತಕ್ಕಂಥ ಅಂದ್ರೆ ಶ್ರಮ ತಕ್ಕಂತೆ ತಾನು ಬೆಳೆ ಅಂದ್ರೆ ಖಂಡಿತವಾಗಿ ಬರ್ತದೆ. ಇನ್ನು ಬೇರೆ ಬೆಳೆಗೆ ಹೋಲಿಸಿ ನೋಡಿದ್ರೆ ಇದರಲ್ಲಿ ಭಾಳ ಅತ್ಯುತ್ತಮವಂದ್ರೆ ಸಿರಿಧಾನ್ಯ ಮಾತ್ರ. ಸಿರಿಧಾನ್ಯಗಳು ಏನಿದ್ದಾವೆ, ಒಣ ಬೇಸಾಯ ಪದ್ಧತಿಯಲ್ಲಿ ಕೃಷಿ ಮಾಡ್ತಾ ಇರುವಂಥ ನಮ್ಮ ರೈತ ಮಿತ್ರರಿಗೆ ಅಥವಾ ಈ ಪದ್ಧತಿ ಅವರಿಗೆ ಅನಿವಾರ್ಯ ಕೂಡ, ಮಳೆ ಆಗೋದಿಲ್ಲ, ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಬೇರೆ ಯಾವುದೇ ನೀರಾವರಿ ಆಶೆ ಇಲ್ಲದ ರೈತರಿಗೆ ಸಿರಿಧಾನ್ಯಗಳು ನಿಜವಾಗ್ಲೂ ವರವಾಗಿ ಇರುವಂಥ ಬೆಳೆಗಳು ಅಂತ ಹೇಳಿದ್ರಿ ತಾವು. ಆ ರೀತಿಯಿಂದ ಸಿರಿಧಾನ್ಯಗಳು ನಿಮಗೆ ವೈಯಕ್ತಿಕವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಕೃಷಿ ಬದುಕಿನಲ್ಲಿ ಯಾವ ರೀತಿ ವರವಾಗಿದೆ ಅಂತ ಹೇಳ್ತೀರಿ ಸರ್? ನಾನು ಈಗ ಸಿರಿಧಾನ್ಯಗಳನ್ನ ಬೆಳೆಸೋ ಕಚ್ಚಿನ ಮೇಲೆ ನಾವು ಆಹಾರ ಊಟ ಮಾಡ್ತಾ ಅಂದಮೇಲೆ ನಾವು ಯಾವುದೇ ಆಸ್ಪತ್ರೆಗೆ ಹೋಗ್ತಾ ಇಲ್ಲ, ಯಾವುದೂ ಕಾಯಿಲೆ ಇಲ್ಲ, ಜೊತೆಗೆ ನಾವು ಆರೋಗ್ಯವಾಗಿದ್ದೀವಿ, ದಷ್ಟಪುಷ್ಟವಾಗಿದ್ದೀವಿ, ಜೊತೆಗೆ ನಮಗೆ ಈ ಬೀಜಕ್ಕಾಗಿ ಹರಿದಾಡ್ಬೇಕು. ಈಗ ಕೆಲವು ಕಡೆ ನಮಗೆ ಮಳೆ ಇವತ್ತು ಬಂತು ಅಂದ್ರೆ ನಾಳೆಲ್ಲ ನಾವು ಬೀಜಕ್ಕಂತ ಹೋಗ್ಬೇಕಾಗ್ತದೆ, ಅಲ್ಲಿ ಆ ಒಂದು ಟೆನ್ಷನ್ ಆಗ್ತದೆ. ಆಮೇಲೆ ಅದು ತಂದ ಮೇಲೆ ಆ ಬೀಜ ಜರ್ಮಿಷನ್ ಆಗ್ತವೋ ಇಲ್ಲ, ಆಮೇಲೆ ಇಳುವರಿ ಬರ್ತಾವೋ ಇಲ್ಲ, ಹಲವಾರು ನಾವು ಮಾನಸಿಕವಾಗಿ ಚಿಂತನೆ ಮಾಡಬೇಕಾಗ್ತದೆ. ಇವನ್ ಸಿರಿಧಾನ್ಯಗಳು ನಮ್ಮ ಬೀಜ ನಮ್ಮಲ್ಲೇ ಇದ್ರೆ ನಮಗೆ ಯಾವುದು ಟೆನ್ಷನ್ ಇಲ್ಲ, ಯಾವ ಸಮಸ್ಯೆ ಇಲ್ಲ. ನಾವು ಅತ್ಯುಷ್ಟವಾಗಿ ಒಳ್ಳೆ ಆರೋಗ್ಯವಾಗಿ ಒಳ್ಳೆ ಸಮೃದ್ಧಿಯಾಗಿ ನಾವು ಬದುಕಕ್ಕೆ ಸಾಧ್ಯತೆ ಇದೆ ಸರ್. ಕಲ್ಲಪ್ಪ ಅವರೇ, ನೀವು ಹೇಳಿದ್ರಿ ನಾವೊಬ್ಬ ಸ್ವಾವಲಂಬಿ ರೈತ ಆಗಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ನಾನೇ ಎಲ್ಲವನ್ನ ಸ್ವಂತವಾಗಿ ಮಾಡ್ಕೋಬೇಕು, ಬೇರೆಯವ್ರ ಹತ್ರ ಕೈಯೊಡ್ಡೋ ಸ್ಥಿತಿಯಲ್ಲಿ ನಾನು ಇರಬಾರ್ದು ಅನ್ನೋ ಕಾರಣಕ್ಕೆ ಒಬ್ಬ ಸಾವಯವ ಸ್ವತಂತ್ರ ಕೃಷಿಕನಾಗೋ ಪ್ರಯತ್ನ ತಾವು ಮಾಡಿದ್ರಿ ಅಂತ ಹೇಳಿದ್ರಿ. ಅದೇ ರೀತಿಯಾಗಿ ನಿಮ್ಮದೇ ಆದ ಪೀಡನಾಶಕಗಳು, ಕೀಟನಾಶಕಗಳು, ಗೊಬ್ಬರ, ಸಾವಯವ ಗೊಬ್ಬರವನ್ನ ನೀವೇ ರಚನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಆ ಅನುಭವ ಹೇಗೆ ಸರ್? ಆ ಅನುಭವ ಏನಾಗ್ತದೆ ಅಂದ್ರೆ ನೋಡಿ ಸರ್, ಇದೆಲ್ಲ ಸ್ವಾವಲಂಬಿ ಆಗಿರೋದ್ರಿಂದ ನಮಗೆ ಯಾವುದು ಟೆನ್ಷನ್ ಇಲ್ಲ ಸರ್. ಏನು ಔಷಧಿ ಹೊಡೆದ್ರೆ ಸೈಡ್ ಎಫೆಕ್ಟ್ ಅಂತೂ ಖಂಡಿತ ಇಲ್ಲ. ಇದು ನಾವು ಬೆಳೆದಿರ್ತಕ್ಕಂಥ ದವಸ ಧಾನ್ಯ ಅಮೃತ ಸರ್, ಅಮೃತಕ್ಕೆ ಸಮಾನ. ಯಾಕಂದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲ. ನಾವು ಎಷ್ಟು ಊಟ ಮಾಡ್ತೀವೋ ಅಷ್ಟು ಆರೋಗ್ಯವಾಗಿರ್ತೀವಿ. ಜೊತೆಗೆ ನಮ್ಮಲ್ಲಿ ಕಾಯಿಲೆಗಳು ಕೂಡ 90-70% ಕೂಡ ಕಂಟ್ರೋಲ್ ಆಗ್ತಾವೆ. ಅಂದ್ರೆ ಒಂದು ಮೀಡಿಯಂ ಸ್ಟೇಜ್ ಇದ್ದಾಗ, ಒಂದೇ ಹಂತದಲ್ಲಿದ್ದಾಗ, ಅದನ್ನು ಬಿಟ್ಟು ನಾವು ಎಲ್ಲ 3ನೇ ದರ್ಜೆಯಲ್ಲಿ ನಾವು ಅದನ್ನ ಕಾಯಿಲೆ ಬಂದಾಗ ನಾವು ಊಟ ಮಾಡಕ್ಕೆ ಹೋದ್ರೆ ಕಡಿಮೆ ಅದು ಕಾಯಿಲೆ ಗುಣ ಆಗೋದು. ಆದರೆ ಮತ್ತೆ ಕೆಲವರು ಹೇಳ್ತಾರೆ, ಇಲ್ಲರಿ ಅವ್ರು ಹೇಳಿದ್ರು ನಾವು ಊಟ ಮಾಡಿದ್ವಿ ಕಡಿಮೆ ಆಗಿಲ್ಲ ಅಂತ. ಆ ರೀತಿ ಹೋಗೋದು ಸೂಕ್ತ ಅಲ್ಲ. ನಿಜವಾಗ್ಲೇ ನನ್ನ ಟೆಸ್ಟ್ ಮಾಡಿರಿ, ಬೇಕಾದ್ರೆ ನನಗೆ ಶುಗರು ಕಾಯಿಲೆ ಇಲ್ಲ, ಬಿ ಪಿ ಯಾವುದೇ ತೊಂದರೆ ಇಲ್ಲ. ಇದರಿಂದ ಏನಾಗ್ತದೆ, ಆಮೇಲೆ ಇಲ್ಲಿವರೆಗೂ ಆದರೂ ನಾವು ಯಾವುದೇ ಆಸ್ಪತ್ರೆಗೆ ಹೋಗಲ್ಲ, ಯಾವುದೂ ಟ್ಯಾಬ್ಲೆಟ್ಸ್ ಕೂಡ ತಗೊಳೋದಿಲ್ಲ. ಜೊತೆಗೆ ಕೆಲವು ಸ್ವಲ್ಪ ಸ್ವಲ್ಪ ಜ್ವರ ಬರ್ತಾವು, ಅದರಲ್ಲೇ ನಮ್ಮಲ್ಲಿ ಒಂದು ಔಷಧಿಗಳು ಇದಾವೆ, ಗಿಡಗಳನ್ನ ಅವನ್ನ ತಗೊಂಡು ನಾವು ಗುಣಮುಖ ಆಗ್ತೀವಿ. ಕಲ್ಲಪ್ಪ ಅವರು ಒಳ್ಳೆ ಮಾತಾಡಿದ್ರಿ. ಯಾಕಂತಂದ್ರೆ ಸಿರಿಧಾನ್ಯಗಳ ಕೃಷಿಯ ಜೊತೆ ಜೊತೆಗೆ ವೈಯಕ್ತಿಕವಾಗಿ ಕೂಡ ನಿಮ್ಮ ಆರೋಗ್ಯ ಎಷ್ಟು ಗಟ್ಟಿಮುಟ್ಟಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರಿ. ಈಗ ನಿಮ್ಮ ಅನುಭವದ ಪ್ರಕಾರ ವರ್ಷಗಳಿಂದ ನೀವು ಸಿರಿಧಾನ್ಯಗಳನ್ನ ಬೆಳ್ಕೊಂಡು ಬರ್ತಾ ಇದ್ದೀರಿ, ಅವುಗಳ ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಕೂಡ ಮಾಡ್ತಾ ಇದ್ದೀರಿ. ಸಿರಿಧಾನ್ಯಗಳ ಪದಾರ್ಥಗಳನ್ನು ಸೇವಿಸಬೇಕು, ಅವುಗಳನ್ನ ಪಡ್ಕೋಬೇಕು ಮತ್ತು ಅದರಿಂದ ಸಿಗುವಂಥ ಆರೋಗ್ಯದ ಲಾಭವನ್ನು ಕೂಡ ಪಡ್ಕೋಬೇಕು ಅನ್ನುವ ಜನರ ಅಭಿಪ್ರಾಯ ಯಾವ ರೀತಿ ಇದೆ? ಸರ್, ಈಗ ಜನ ಏನು ಹೇಳ್ತಾರೆ ಅಂದ್ರೆ, ಎಲ್ಲದು ಕಾಯಿಲೆ ಅಂದ್ರೆ ಗ್ರಾಮ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ ಸರ್, ಗಡ್ಡಕ್ಕೆ ಬೆಂಕಿ ಎತ್ತಿದಾಗ ನಾವು ಬಾವಿ ತೋಡಕ್ಕೆ ಹೋಗ್ತೀವಿ. ಅದಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಕಾಯಿಲೆಗೆ ತುತ್ತಾಗುವುದಕ್ಕಿಂತ ಪೂರ್ವದಲ್ಲೇ ನಾವು ಇವ ಆಹಾರಗಳನ್ನ ಅಂದರೆ ಸಿರಿಧಾನ್ಯಗಳನ್ನ ನಾವು ಬಳಸ್ತಾ ಬಂದ್ರೆ ಖಂಡಿತವಾಗಿ ನಾನು ಪ್ರಾಮಾಣಿಕತೆಯಿಂದ ನಾನು ಹೇಳ್ತಾ ಇದ್ದೀನಿ, ಎಲ್ಲಿಯಾದರೂ ನಾನು ಎದೆ ತೊಟ್ಕೊಂಡು ಹೇಳ್ತಾ ಇದ್ದೀನಿ, ಈ ಸಿರಿಧಾನ್ಯಗಳು ಯಾರು ಮಕ್ಕಳಿಂದನೇ ವೃದ್ಧರವರೆಗೂ ಊಟ ಮಾಡ್ಕೊಂತ ಬಂದ್ರೆ ಯಾವುದೇ ಕಾಯಿಲೆ, ರೋಗ, ಜಡ್ಡು, ಆಮೇಲೆ ಈ ಕ್ಯಾನ್ಸರು ಏನೆಲ್ಲ ಕಾಯಿಲೆಗಳು ಅದಾವಲ್ಲ, ಅದರಿಂದ ನಾವು ಭಾಳ ಮುಕ್ತರಾಗಿರ್ತೀವಿ ಅಂತ ನಾನು ಇವತ್ತು ಎದೆ ತೊಟ್ಟಿಗೆಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ಹೆಚ್ಚು ಹೆಚ್ಚು ಜನರು ಈ ಸಿರಿಧಾನ್ಯಗಳ ಪ್ರಯೋಜನ ಪಡ್ಕೋಬೇಕು, ಅದರ ಆಹಾರ ಸೇವನೆ ಮಾಡಬೇಕು. ಆ ರೀತಿಯಿಂದ ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡಿ ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ತಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಆ ಅನುಭವ ಹೇಗೆ ಸರ್? ಈ ರೀತಿ ಮಾಡೋದ್ರಿಂದ ಮೌಲ್ಯವರ್ಧನೆ ಮಾಡಿ ನಾವು ಮಾರ್ಕೆಟಿಗೆ ಕಳಿಸೋದ್ರಿಂದ ನಮಗೆ 2ರಷ್ಟು ನಾವು ಇಳುವರಿಯನ್ನು ಜಾಸ್ತಿ ಮಾಡ್ಬೋದು. ಹೆಂಗ ಅಂತ ನೀವು ಪ್ರಶ್ನೆ ಮಾಡ್ಬೋದು ಸರ್. ನಾನು ಏನು ಹೇಳ್ತೇನೆ ಅಂದರೆ, ನಾವು ಮಾರ್ಕೆಟ್ನಲ್ಲಿ ಬೆಳೆದದ್ದನ್ನು ನೇರವಾಗಿ ನಾವು ಇತ್ತೀಚೆಗೆ ಇವತ್ತು ಏನು ಹೇಳ್ಬೇಕಂದ್ರೆ ನನಗೆ ಬಹಳ ಆಶ್ಚರ್ಯ, ಜೊತೆಗೆ ಒಂದು ದುರದೃಷ್ಟಿ ಅಂತ ನಾನು ಹೇಳ್ತಿದ್ದೀನಿ. ಯಾಕಂದ್ರೆ ರೈತರು ಎಲ್ಲೋ ಬೆಳೀತಾರೋ, ಏನೋ ಮಾಡ್ತಾರೋ, ಎಲ್ಲೇ ರಾಶಿ ಮಾಡ್ತಾರೋ, ಇಲ್ಲೇ ತೋರ್ತಾರೋ, ನಿಜವಾಗ್ಲೂ ಇದು ಕೃಷಿಕರಿಗೆ ಭಾಳ ಅವಮಾನ ಮಾಡ್ತಕ್ಕಂಥ ಕೆಲಸ. ಯಾಕಂದ್ರೆ ರಾಶಿಗಳನ್ನ ಈ ಬಸ್ತಿಗೆ ಹಾಕಿ ದವಸ ಧಾನ್ಯಗಳು ಬೆಳೆದು ಎಲ್ಲ ಗಲೀಜು ನೋಡಿ, ಅಲ್ಲಿ ವೇಸ್ಟು ಇಲ್ಲಿ ವೇಸ್ಟ್, ಎಲ್ಲ ಗಲೀಜಾಗಿ ಪ್ರಯಾಣಿಕರಿಗೂ ತೊಂದ್ರೆ, ಆಹಾರನೂ ತೊಂದ್ರೆ, ಎಲ್ಲ ತೊಂದ್ರೆ, ಆಹಾರ ಬೆಳೆದಿರ್ತಕ್ಕಂಥ ಎಲ್ಲವೂ ಲಾಸ್ ಆಗ್ತವೆ. ಆ ರೀತಿ ಆ ಮಾಡಬೇಡಿ, ದಯಮಾಡಿ ನಾನು ಹೇಳ್ತಾ ಇದ್ದೀನಿ. ನೀವು ಎಷ್ಟೇ ಬೆಳೀರಿ, ಟನ್ ಗಟ್ಟಲೆ ಬೆಳೀರಿ, ಒಂದು ಇಡೀನೇ ಬೆಳೀರಿ, ಆದರೆ ಅಚ್ಚುಕಟ್ಟಾಗಿರ್ತಕ್ಕಂಥ ನಿಮ್ಮದೇ ಒಂದು ಸ್ಥಳದಲ್ಲಿ ಬೆಳ್ಕೊಳ್ಳ್ರಿ, ಅದನ್ನು ದುಂಡು ಮಾಡ್ಕೊಳ್ರಿ, ಸಂಗ್ರಹ ಮಾಡ್ಕೊಂಡು ಅದನ್ನು ಉಪಯೋಗ ಮಾಡ್ಕೊಳ್ರಿ. ನಾನು ಅದ್ರ ಜೊತೆಗೆ ನಾವು ಮೌಲ್ಯವರ್ಧನೆ ಮಾಡೋದ್ರಿಂದ ಏನಾಗ್ತದಂದ್ರೆ ಮಧ್ಯವರ್ತಿಗಳ ಕಾಟ ಕಡಿಮೆ ಆಗ್ತತಿ. ಅಂದರೆ ದುಡ್ಡು ಲಾಸ್ ಆಗತ್ತಲ್ಲ, ಅಲ್ಲಿ ದಲಾಲರು ಏನಾಗ್ತಾರೆ, ಇವತ್ತು ಮಾರ್ಕೆಟ್ನಲ್ಲಿ 3,000 ಇದ್ದರೆ ಅವರು 2,000 ಕೇಳ್ತಾರೆ. ಅಲ್ಲಿ 1,000 ಹೋಗ್ತೈತಿ. ಆಮೇಲೆ ಜೊತೆಗೆ ಇವತ್ತು ಪರಿಸ್ಥಿತಿ ಏನೈತೆ ಅಂದರೆ ರೈತರು ಆಹಾರ ಉತ್ಪನ್ನಗಳು ಯಾವಾಗ ಬೆಳೆದ್ರೆ ಮಾರ್ಕೆಟಿಗೆ ತಂದ ಅಂದ ತಕ್ಷಣನ ರೇಟ್ ಕಡಿಮೆ ಮಾಡ್ತಾರೆ. ಎರಡನೇದಾಯ್ತು. ಮೂರನೇದು ಮೌಲ್ಯವರ್ಧನೆ ಮಾಡೋದ್ರಿಂದ ಏನಾಗ್ತೈತಿ, ನಮಗೆ ಮೌಲ್ಯವರ್ಧನೆ ಮಾಡಿದ ಬರ್ತಕ್ಕಂಥ ತೌಡು ನಮಗೆ ಆಹಾರ ಆ ತೌಡು ಪಶುಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಆಹಾರ. ಅದು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡ್ರಿ. ದನಗಳಿಗೆ ಅದನ್ನು ನೀರು ಹಾಕಿ ಆಹಾರ ಫುಡ್ ರೂಪದಲ್ಲಿ ಕೊಟ್ಟರೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಆಹಾರ ಸಿಗ್ತೈತಿ. ಜೊತೆಗೆ ನಮ್ಮ ದನಗಳು ಕೂಡ ಗಟ್ಟಿಮುಟ್ಟವಾಗ್ತವೆ. ಹೈನುಗಾರಿಕೆಯಲ್ಲಿ ಹಾಲು ಕೂಡ ಹೆಚ್ಚಾಗ್ತೈತಿ. ರೋಗ ನಿರೋಧಕ ಶಕ್ತಿ ಕೂಡ ಆ ದನಗಳಿಗೆ ಸಿಗ್ತಾ ಇರುತ್ತೆ ಸರ್. ಒಳ್ಳೆ ಮಾತಾಡಿದ್ರಿ ಕಲ್ಲಪ್ಪ ಅವರೇ. ಯಾಕಂತಂದರೆ ನಾವು ಆಹಾರವನ್ನು ಬೆಳೆಯೋದಷ್ಟೇ ಅಲ್ಲ, ಆಹಾರ ಧಾನ್ಯಗಳ ಮೌಲ್ಯವರ್ಧನೆಯಲ್ಲಿ ಅಥವಾ ಅವುಗಳನ್ನು ಮಾರುಕಟ್ಟೆಗೆ ಕಳಿಸೋ ಮುಂಚೆ ಅವುಗಳನ್ನು ನಾವು ಯಾವ ರೀತಿ ರೂಪಿಸ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ನೀವು ಹೇಳಿದ್ರಿ ಈಗ ರೋಡ್ಗಳ ಮೇಲೆ ಫುಟ್ಪಾತ್ ಮೇಲೆ ಎಲ್ಲನೂ ರಾಶಿ ಹಾಕಿ ಅದರ ಮೇಲೆ ವಾಹನಗಳು ಓಡಾಡೋದು, ಅವುಗಳಲ್ಲಿ ಗುಣಮಟ್ಟ ಅಲ್ಲೇ ಕುಸಿಯುತ್ತದೆ. ಮತ್ತು ಆಹಾರ ಅನ್ನೋದು ಅದು ಆರೋಗ್ಯದ ಮೂಲಮಂತ್ರ. ನಾವು ಏನು ಸೇವಿಸ್ತೀವಿ ಅದೇ ರೀತಿ ನಮ್ಮ ಆರೋಗ್ಯ ರೂಪುಗೊಳ್ಳುತ್ತೆ. ಆ ಕಾರಣದಿಂದ ನಮ್ಮ ರೈತ ಮಿತ್ರರ ಜವಾಬ್ದಾರಿ ಬಹಳ ಹೆಚ್ಚಾಗಿದೆ. ನಾವು ಆಹಾರ ಬೆಳೆಯೋದಷ್ಟೇ ಅಲ್ಲ, ಅದರ ಗುಣಮಟ್ಟವನ್ನು ಕಾಪಾಡೋದು ಕೂಡ ರೈತರ ಕೈಯಲ್ಲೇ ಇದೆ. ಅದರ ಜೊತೆಗೆ ರೈತ ಕೂಡ ಕೇವಲ ಬೆಳೆಯೋದಷ್ಟೇ ಅಲ್ಲ, ಅದರಿಂದ ಆತನೂ ಕೂಡ ಲಾಭ ಮಾಡ್ಕೋಬೇಕು, ಅದರಿಂದ ಆತನ ಜೀವನ ಮಟ್ಟ ಕೂಡ ಸುಧಾರಿಸಬೇಕು ಅನ್ನೋದಾದರೆ ಮೌಲ್ಯವರ್ಧನೆ ಭಾಳ ಮುಖ್ಯ ಆಗುತ್ತೆ. ಮೌಲ್ಯವರ್ಧನೆ ಮಾಡಿ ಸರಿಯಾದ ಮಾರುಕಟ್ಟೆ ದರಕ್ಕಾಗಿ ಕಾಯ್ದು ಮಧ್ಯವರ್ತಿಗಳ ಹಾವಳಿ ಇಲ್ಲದೇ ಮಾರುಕಟ್ಟೆ ಮಾಡುವಂಥ ಸ್ಥಿತಿಗೆ ಒಬ್ಬ ರೈತ ಬಂದರೆ ಅವನು ನಿಜವಾಗಲೂ ಸ್ವಾವಲಂಬಿ ಅಂತ ಹೇಳಿದ್ರಿ. ರೈತರಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ತಾವೆಲ್ಲರೂ ಸ್ವಾವಲಂಬಿ ಆಗ್ರಿ. ಬೀಜ ಗೊಬ್ಬರ ಔಷಧಿ ಕಳೆನಾಶಕಗಳು ಇವನ್ನೇನು ಮಾರ್ಕೆಟ್ನಲ್ಲಿ ನೀವು ಖರೀದಿ ಮಾಡಬೇಡಿ. ನೀವೇ ಸ್ವತಃ ನಿಮ್ಮ ನಿಸರ್ಗದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸುತ್ತ ಏರಿಯಾದಲ್ಲಿ ನಿಮ್ಮಲ್ಲೇ ಸಿಕ್ಕಾಬಟ್ಟೆ ಅಂದರೆ ಸಾಕಷ್ಟು ಔಷಧಿ ಗಿಡಗಳು ಅದಾವೆ, ಸಂಪನ್ಮೂಲ ಸಿಗೈತಿ, ಅದನ್ನು ಬಳಸ್ಕೊಂಡು ನೀವು ಅತ್ಯುತ್ತಮವಾಗಿ ಆಹಾರ ಉತ್ಪನ್ನಗಳನ್ನು ಬೆಳೆಯಿರಿ. ಜೊತೆಗೆ ವಿಷಮುಕ್ತ ಆಹಾರವನ್ನು ಬೆಳೆಯಿರಿ. ಜೊತೆಗೆ ಎಷ್ಟೋ ರೈತರು ಇಲ್ಲಿ ನಮ್ಮ ಕಡೆ ಏನು ಮಾಡ್ತಾರೆ, ಕಬ್ಬು ಬೆಳೆಗಾರರು ಸೌದಿಗೆ ಬೆಂಕಿ ಎಲ್ಲೂ ಹಚ್ಚಬೇಡ್ರಿ. ದಯಮಾಡಿ ಆ ಸೌದಿಯಲ್ಲಿ ಸಾಕಷ್ಟು ಕಾರ್ಬನ್ ಇಂಗಾಲ ಡೈಆಕ್ಸೈಡ್ ಸಿಗ್ತದೆ, ಅದು ಕೂಡ ನಮ್ಮ ಬೆಳೆಗಳಿಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಅಪೌಷ್ಟಿಕಾಂಶ. ಅದು ಈಗ ಮನುಷ್ಯನಿಗೆ ಆಮ್ಲಜನಕ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಬೆಳೆಗಳಿಗೆ. ಅದನ್ನು ದಯಮಾಡಿ ಆ ಕಾರಣಕ್ಕೂ ನೀವು ಏನು ಬೆಂಕಿಯನ್ನು ಇಡಬೇಡ್ರಿ. ದಯಮಾಡಿ ನಾನು ನಿಮ್ಮಲ್ಲಿ ನಾನು ಒಂದು ಕಳೆಕಳೆಯಿಂದ ಬೇಡಿಕೊಳ್ತೇನೆ. ತುಂಬ ಸಂತೋಷ. ಇದುವರೆಗೆ ನಿಮ್ಮ ಎಲ್ಲ ಸಾಧನೆಗಳ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಿರಿಧಾನ್ಯಗಳ ಸ್ವಾವಲಂಬಿ ಕೃಷಿ ಕುರಿತು ಶ್ರೀ ಕಲ್ಲಪ್ಪ ಕಾಟ್ರಳ್ಳಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರುಣ್ ನಾಯಕ್. ಈಗ ರೈತರಿಗೆ ಸಲಹೆ. ರೈತ ಬಾಂಧವರಿಗೆ ನಮಸ್ಕಾರಗಳು. ಹೈನುಗಾರಿಕೆ ಮಾಡ್ತಕ್ಕಂತಹ ರೈತ ಬಾಂಧವರು ಬಹಳ ಮುಖ್ಯವಾಗಿ ತಾವು ಉತ್ಪಾದನೆ ಮಾಡ್ತಕ್ಕಂತಹ ಹಾಲಿನ ಗುಣಮಟ್ಟದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾದ್ದು ಅವರ ಕರ್ತವ್ಯ. ಕಾರಣ ನಮ್ಮ ಭಾರತ ದೇಶ ಏನಿದೆ, ಪ್ರಪಂಚದಲ್ಲೇ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂತಹ ಒಂದು ದೇಶ. ಮತ್ತೆ ನಾವು ಉತ್ಪಾದನೆ ಮಾಡ್ತಕ್ಕಂತಹ ಹಾಲಿನಿಂದ ತಯಾರಾಗ್ತಕ್ಕಂಥ ಅನೇಕ ಪದಾರ್ಥಗಳು, ಖಾದ್ಯಗಳು ಬೇರೆ ದೇಶಗಳಿಗೂ ಹೋಗ್ತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂತಹ ವಿಷಯ. ಶುದ್ಧ ಹಾಲು ಅಂತಂದ್ರೆ ಏನು ಅಂತ ಹೇಳಿದ್ರೆ, ಕಲ್ಮಶಗಳು, ರಾಸಾಯನಿಕ ಘಟಕ ಪದಾರ್ಥಗಳು, ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು ಯಾವುದೇ ಇಲ್ಲದಲ್ಲೇನೆ ಕೇವಲ ಹಾಲಿನಲ್ಲಿರ್ತಕ್ಕಂತಹ ಘಟಕಗಳು ಮಾತ್ರ ಇರ್ತಕ್ಕಂತಹ ಒಂದು ಹಾಲಿಗೆ ನಾವು ಶುದ್ಧ ಹಾಲು ಅಂತ ಹೇಳ್ತೇವೆ. ಶುದ್ಧ ಹಾಲು ಉತ್ಪಾದನೆ ಮಾಡೋದ್ರಿಂದ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಹಾಲು ಬೇಗ ಕೆಡೋದಿಲ್ಲ, ಹಾಗೇನೆ ಉತ್ತಮವಾಗಿ ಸಂಸ್ಕರಣೆಗೊಳ್ಳುತ್ತೆ, ಮತ್ತೆ ಅದರಿಂದ ಬಂದಂತಹ ಉತ್ಪನ್ನಗಳು ಸಹ ವಿದೇಶಗಳಿಗೆ ರಫ್ತನ್ನು ಮಾಡುವಂತ ಸಂದರ್ಭದಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಪಡ್ಕೊಳ್ತವೆ, ಮತ್ತೆ ಇದು ನಮ್ಮ ಆರೋಗ್ಯಕ್ಕೆ ಪೂರಕ ಅನ್ನೋದು ಬಹಳ ಮುಖ್ಯವಾದ್ದು. ಹಾಗಾದ್ರೆ ಈ ಶುದ್ಧ ಹಾಲು ಉತ್ಪಾದನೆಯನ್ನು ಮಾಡೋದು ಹೇಗೆ ಅನ್ನೋದನ್ನ ನಾವು ನೋಡ್ತಾ ಹೋದಾಗ, ಮೊದಲನೇದಾಗೇನೆ ನಾವು ಆರೋಗ್ಯವನ್ನ ಕಾಪಾಡೋದ್ರ ಕಡೆ ಹೆಚ್ಚು ನಿಗಾವನ್ನ ವಹಿಸ್ಕೋಬೇಕು. ಹಸುಗಳಿಗೆ ಕೊಡ್ತಕ್ಕಂತಹ ಮೇವಿನ ಬಗ್ಗೆ ಅಥವಾ ನೀರಿನ ಮೂಲದ ಬಗ್ಗೆ ಗಮನ ಹರಿಸ್ತಿರೋದನ್ನ ನಾವು ಕಾಣ್ತೇವೆ. ಕಾರಣ ಅನೇಕ ರಾಸಾಯನಿಕಗಳು ನೀರಿನ ಮೂಲಕ ಮೇವಿನ ಮೂಲಕ ಈ ಹಾಲಿಂಡುವ ರಾಸುಗಳ ಹೊಟ್ಟೆಯನ್ನು ಸೇರ್ಬಿಟ್ಟು ನಂತರ ಅದು ಹಾಲಿನಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಇರ್ಬೋದು. ಈಗ ಉದಾಹರಣೆಗೆ ಕೃಷಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೃಷಿಯಲ್ಲಿ ಬಳಸ್ತಕ್ಕಂತಹ ಕೀಟನಾಶಕಗಳು ಸಹ ಹಾಲನ್ನ ಸೇರ್ತಕ್ಕಂಥ ಸಾಧ್ಯತೆಗಳಿರುತ್ತೆ.

ಜನಕ ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು